ಮೂಗುತ್ತಿನಾಗ ಮೂಗಿನಲ್ಲಿರಿಸಿ ನೋಡುವೆ ನೀ ತಾಯೆ ಸಿರಿ ಕೊಡ ಶಿವಭಗತರ ಹುಟ್ಟಿ ಬಂದ ತೊಟ್ಟವತಾರ ಅಕ್ಕ ಮಾದೇವಿ ನೀನು ತಂದಿ ಹೆಸರ ನಿರ್ಮಲ ಶೆಟ್ಟಿ ತಾಯಿ ಸುಮಂತ್ ಒಟ್ಟಿಗೆ ಹುಟ್ಟಿ ಶಿಂಗಲ್ ಅವರ ನಿಜ ರೂಪ ತೊಟ್ಟಿ ಜಡಿ ಬಿಟ್ಟ ಮಡಿಗೋಳುಟ್ಟಿ ಅಕ್ಕ ಮಾದೇವಿ ನೀನು ಅಕ್ಕ ಗಂಗಾ ಯಮುನ ಗಾಯಮುಖ ತೀರ್ಥ ನಿಂಗ ನೀಡಿ ನಿಂಗಕ್ಕ ಸ್ವಾರ್ಥ ಶರಣ ನಿನ್ನ ಭಕ್ತಿಗೆ ಬೆರತ ಶರಣ ಮರಣ ನೀನೇ ಸ್ವಾರ್ಥ ಅಕ್ಕ ಮಾದೇವಿ ನೀನು ಕಾಡ್ಪತ್ರಿ ಪುಷ್ಪದ ಮಾಲಿ ಹರ ಕೊಪ್ಪಾರಲ್ಲೆ ನರರಿಗೆ ತೋರಿದಿ ಬಾಲಿ ದಾಸನಾದ ದೇಶದ ಮ್ಯಾಲೆ ಅಕ್ಕ